ಹೋದದೆ ಹೋಗು ನನಗೇನು, ಹೋದದೆ ಹೋಗು ನನಗೇನು, ಕೋಪದೆ ತಾಪದೆ ಫಲವೇನು, ಬಲ್ಲೆ ನಿನ್ನ ಈ ವೇಷ ಏಕೆ ನನ್ನಲ್ಲಿ ಈ ರೋಷ. ಓ ಲೀಲಾವತಿ, ಓ ಮೈನಾವತಿ, ಓ ಯಾರೋವತಿ. ಹೆಣ್ಣು ಬಂಗಾರದಂಥ ಹಣ್ಣು, ಒಂಟಿಯಾದ ಹೆಣ್ಣು ಬಂಗಾರದಂಥ ಹಣ್ಣು, ಇಲ್ಲಿ ನಿನ್ನ ಗತಿಯು ಏನು? ನನ್ನನ್ನು ಕಾಡಿ ಫಲವಿಲ್ಲ, ಹೆದರುವ ಹಣ್ಣು ನಾನಲ್ಲ, ಬಲ್ಲೆ ನಿನ್ನ ತುಂಟಾಟ ಏಕೆ ನನ್ನಲ್ಲಿ ತುಂಟಾಟ. ಓ ರಾಜ್ಕುಮಾರ್, ಓ ಕಿಶೋರ್ ಕುಮಾರ್, ಹೋಗು ನನಗೇನು. ನೀ ಬೀರಿದ ಕಲ್ಲು ಕೂಡ ಹೂವ ಮಾಲೆ ಆಯಿತಂತೆ, ನೀ ಬೈದರೆ ಮಾತು ಜೇನ ಸವಿಯ ಹೊಂದಿತಂತೆ. ಬಂಡತನ ಸಾಕು ಇನ್ನೆಷ್ಟು ಹೇಳಬೇಕು, ಬಂಡತನ ಸಾಕು ಇನ್ನೆಷ್ಟು ಹೇಳಬೇಕು, ನಿನ್ನ ದಾರಿ ನೋಡಿಕೊಂಡು ಹೋಗು. ಹೋದದೆ ಹೋಗು ನನಗೇನು, ಈ ಕೋಪದೆ ತಾಪದೆ ಫಲವೇನು. ಲೀಲಾವತಿ, ಯಾರೋ ಕುಮಾರ್, ಓ ಯಾರೋ ವತಿ.